ಮುತ್ತಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರದು. ಮತ್ತೆ ಏನ್ ಮಾಡ್ರಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಂಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಸೋಮವಾರಪೇಟೆ ತಾಲೂಕು ಕಾನ್ಬೇಲು ಗ್ರಾಮದ ಚೀಕಂಡ ಕಲ್ಪನಾ ಅವರೊಡನೆ ಮಾತುಕತೆ, ಬಳಿಕ ಕೃಷಿ ಮಾಹಿತಿಯನ್ನು ಕೇಳಬಹುದು. ಈಗ ಮೊದಲು ಸೋಮವಾರಪೇಟೆ ತಾಲೂಕು ಕಾನ್ಬೈಲು ಗ್ರಾಮದ ಚೀಕಂಡ ಕಲ್ಪನಾ ಅವರೊಡನೆ ಮಾತುಕತೆ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಶ್ರೋತೃಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆ ತಾಲೂಕು ಶುಂಠಿಕೊಪ್ಪ ಹತ್ತಿರ ಇರುವ ಕಾನಬೈಲು ಗ್ರಾಮದ ಚೀಕಂಡ ಚೋಮಣಿ ರಘು ಅವರ ಪತ್ನಿ ಕಲ್ಪನಾ ಅವರ ಕೃಷಿ ಅನುಭವಗಳನ್ನು ಪ್ರಸಾರ ಮಾಡ್ತಾ ಇದೀವಿ. ಕಲ್ಪನಾ ಅವರು ಕೊಡಗಿನಲ್ಲಿ ಹುಟ್ಟಿ ಆಗಿನ ಬಾಂಬೆಯಲ್ಲಿ ಬೆಳೆದು ಅಲ್ಲಿ ಹಿಂದಿ ಮರಾಠಿಯನ್ನ ಕಲಿತು ಅದರಲ್ಲೇ ವಿದ್ಯಾಭ್ಯಾಸ ಮಾಡಿ ನಂತರ ಕೊಡಗಿಗೆ ವಾಪಸಾಗಿ ಕೃಷಿಯಲ್ಲಿ ಚೆನ್ನಾಗಿ ತೊಡಗಿಸಿಕೊಂಡವರು. ಈಗ ಅವರ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಬಿತ್ತರಿಸ್ತಿದ್ವಿ. ಕೇಳಿ ಚಿಕ್ಕಂಡ ಚೋಮಣಿ ರಘು ಅವರ ಪತ್ನಿ ಕಲ್ಪನಾ ಅವರ ಕೃಷಿ ವಿಚಾರಗಳನ್ನ. ನಮಸ್ತೆ ಸರ್. ನಮಸ್ಕಾರ ಅಮ್ಮ. ನಮಸ್ಕಾರ ಅಮ್ಮ. ನಿಮ್ದು ತವ್ರ ಮನೆ ಯಾವ್ದು? ತವ್ರ ಮನೆ ತೆರೆಂಬಣೆ, ಬೆಂಗ್ನಾಡು. ಅದ್ರ ನಮ್ಮ ಅಪ್ಪ 13 ವಯಸ್ಸಲ್ಲಿ ಬಾಂಬೆಗೆ ಹೋಗಿ ನಾನು ಅಲ್ಲೇ ಹುಟ್ಟಿದ್ದು ಬೆಳೆದಿದ್ದು. ಓ, ಬಾಂಬೆಯಲ್ಲೇ ಹುಟ್ಟಿ ಬೆಳೆದ್ರಿ. ಏನ್ ಓದಿದ್ರಿ? ನಾನ್ 10th ಓದಿದ್ದು. ಅಪ್ಪ ಏನ್ ಮಾಡ್ತಾ ಇದ್ರು ಬಾಂಬೆಯಲ್ಲಿ? ಅಪ್ಪ ದುಬೈಲಿ ಇದ್ರು, ಸೌದಿ ಅರಬ್ ಮಸ್ಕಟ್ ಅಲ್ಲಿ ಇದ್ರು. ಹೋಟೆಲ್ ಮ್ಯಾನೇಜ್ಮೆಂಟ್. ಹೋಟೆಲ್ ಮ್ಯಾನೇಜ್ಮೆಂಟ್. ಓಕೆ. ನಿಮ್ನೆಲ್ಲ ಬೆಳೆಸಿದ್ದು ಅಮ್ಮನೆ? ಅಮ್ಮ ತಿರೋದ್ರು ನಾನು 13 ವರ್ಷ ಇರುವಾಗ. ಓಹೋ. ಮತ್ ನಿಮ್ನೆಲ್ಲ ಬೆಳೆಸಿದ್ ಯಾರು? ಅಣ್ಣಂದಿರಿದ್ರು. ಮತ್ತೆ ನಮ್ಮ ತಂದೆ ಮದುವೆ ಆದ್ರು ಬೇರೆ, ತಂದೆ ಫಾರಿನ್ ಗೆ ಹೋದ್ರು. ಓಹೋ. ಚಿಕ್ಕಮ್ಮ ಅಲ್ಲಿ ಇದ್ರು. 1983 ಅಲ್ಲಿ ನಾನು ಕೊಡಗಿಗೆ ಬಂದೆ. ಓಹೋ. ಅದ್ರ ಮೇಲೆ 86 ಅಲ್ಲಿ ಹುಡುಗ ನೋಡಿದ್ದು, 87 ಮದುವೆ ಆಯ್ತು. ಅದಕ್ಕಿಂತ ಮೊದಲು ನಾನು ಮಡಿಕೇರಿಲಿದ್ದೆ. ನಮ್ಮ ರಿಲೇಟಿವ್ ಸುಬೇದಾರ್ ಮೇಜರ್ ಆಗಿದ್ರು, ಕೊಡಗು ಭಾಷೆ ಕಲಿಯಕ್ಕಿಂತ ನಾನು ಅವ್ರ ಮನೇಲಿದ್ದೆ 3 ವರ್ಷ ಮಡಿಕೇರಿಲಿ. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಇದ್ದಾರೆ ಚಾರ ಮನೆಯಲ್ಲಿ, ಅಲ್ಲಿ ಒಂದು 8 ತಿಂಗಳು ಇದ್ದೆ. ಅದು ಹಳ್ಳಿಲಿ. ನನಗೆ ದನ ಎಂತದ್ದು, ಕೋಳಿ ಎಂತದ್ದು ಬೇಕು ಅಂತ ಗೊತ್ತಿರಲಿಲ್ಲ. ಸೆಗಣಿ ಅಂತ, ಮಣ್ಣೆ ಅಂತ ಗೊತ್ತಿರಲಿಲ್ಲ. ನಾಡ ದಿಶೆ ಏನ್ ಗೊತ್ತಿಲ್ಲ. ಇಲ್ಲಿ ಬಂದೆಲ್ಲ ಕಲ್ತಿದ್ದು ಅಲ್ವಾ, ಹಾಲು ಕರಿಯೋದು, ಸೌದೆ ಹೊರದು, ಸೆಗಣಿ ಹೊರದು, ನಾಟಿ ಅಗೆ ತೆಗೆದು ಅದೆಲ್ಲ ಇಲ್ಲಿ ಬಂದು ಕಲ್ತಿದ್ದು. ಈಗ ಮಾತ್ರ ಏನ್ ಮಾಡಕ್ ಆಗಲ್ಲ, ಸ್ವಲ್ಪ ಸ್ವಲ್ಪ ಮಾಡ್ತೇನೆ. ಹಾಲು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅದಕ್ಕೆ ಕಷ್ಟ. ಆರೋಗ್ಯದ ತೊಂದರೆ ಏನಾಯ್ತು ತಮಗೆ? ಕಾಲು ನೀ ಕ್ಯಾಪ್ ಕಟ್ ಆಯ್ತು. ಮತ್ತೆ ನಾಲ್ಕು ಪೀಸ್ ಆಯ್ತು ಒಳಗೆ. ಮತ್ತೆ ಆಪರೇಷನ್ ಮಾಡಿದ್ರ ಅದ್ರ ಮೇಲೆ ಸ್ವಲ್ಪ ಕಾಲು ನೋವು. ಹತ್ತಕ್ಕೆ ಆಗೋದಿಲ್ಲ. ಮನೆ ಕೆಲಸ ಗದ್ದೆಗೆಲ್ಲ ಹೋಗೋದಿಲ್ಲ. ಈಗ ಮನೆ ಕೆಲಸಗಳೆಲ್ಲ ಮಾಡ್ಕೊಂತೀರಿ ಅಲ್ವಾ? ಮನೆ ಕೆಲಸ ಎಲ್ಲ ಮಾಡ್ಕೊಳ್ತೇನೆ. ಹಾಲು ಕರೀತಿದ್ದೆ ನಾನೇ. ನಾಲ್ಕು ವರ್ಷದಿಂದ ಮಗನೇ ಮಾಡೋದು, ಹಾಲು ಕರಿಯೋದು, ಕೊಟ್ಟಿಗೆದ ಕೆಲಸ ಎಲ್ಲ ಅವನೇ ಮಾಡೋದು. ಇವರು ಸೇರ್ಕೊಳ್ತಾರೆ. ಸರಿನೇ ಸರಿನೇ, ಒಳ್ಳೇದು ಒಳ್ಳೇದು. ಈಗ ಕೂರಕ್ಕೆ ಕಷ್ಟ ಅಲ್ಲ. ಹೌದು ಹೌದು, ಕೆಳಗಡೆ ಕೂರಕ್ಕೆ ಆಗೋದಿಲ್ಲ, ಮೇಲೆ ಕೂರಬೇಕು ನೋಡಿ. ಅದೇ ಅನಾನುಕೂಲಗಳು ತೊಂದರೆಗಳು ಗೊತ್ತಾಗದಂಗ್ ಬಂದ್ಬಿಡ್ತವೆ, ಅದನ್ನ ನಿಭಾಯಿಸಿಕೊಂಡು ಹೋಗ್ಬೇಕು. ಮೊದಲು ಎಂತ ಗೊತ್ತಿರ್ಲಿಲ್ಲ ನನ್ನ ಮಗನಿಗೆ. ನಾನು ಬಿದ್ದ ಮೇಲೆ ಈ ತರ ಆಯ್ತು. ಓಹೋ, ಅವನು ಕಲ್ತು ಬಿಟ್ಟ ಅಲ್ವಾ? ಅನಿವಾರ್ಯತೆ ಕಲಿಸ್ಬಿಡ್ತವೆ. ನನಗೆ ಕನ್ನಡ ಸಹ ಗೊತ್ತಿರ್ಲಿಲ್ಲ. ನಾನು ಮಡಿಕೇರಿಲಿ ಇವಾಗ ನಮ್ಮ ಕಸಿನ್ ಒಬ್ರು ಅತ್ತಿಗೆ ಅವರು ಗಂಡ ಆರ್ಮಿಲಿ ಇದ್ರ, ಅವರಿಗೆ ಪೂನಾದಲ್ಲಿ ಹೋಗ್ಬೇಕಿತ್ತು ಗಂಡನ ಜೊತೆಲಿ. ಅವ್ರು ಹಿಂದಿ ಕಲ್ತು ಬಿಟ್ರು, ನಾನು ಕನ್ನಡ ಆಯಿ ಅಂತ ಅವ್ರು ಬರ್ದು ಕೊಟ್ರು. ನಾನು ಹಂಗೆ ಕನ್ನಡ ಓದಕ್ಕೆ ಕಲ್ತೆ. ಈಗ ಕನ್ನಡ ಪೇಪರ್ ಎಲ್ಲ ಓದ್ತೇನೆ, ಕುರ್ಗಿಸ ಭಾಷೆ ಎಲ್ಲ ಓದ್ತೇನೆ. ಮತ್ತೆ ಬರೆಯಕ್ಕೆ ಅಷ್ಟು ಗೊತ್ತಿಲ್ಲ, ನನ್ನ ಹೆಸರು ಬರೀತೇನೆ. ಹಿಂದಿ ಮಾತಾಡ್ತೀರಾ? ಹಿಂದಿ ಮರಾಠಿಯೇ ನಾನು ಓದಿದ್ದು. ಓ, ಹಿಂದಿ ಮರಾಠಿ ಓದಿದ್ದು. ಕುರ್ಗೀಸ್ ಕನ್ನಡ ಎಲ್ಲ ಕೊಡುಗೆಗೆ ಬಂದು ಕಲ್ತಿದ್ದು ನಾನು. ಓ ಹೋ ಹೋ, ನೋಡಿ ತುಂಬಾ ಕಷ್ಟಪಟ್ಟೆ ಕೊಡುಗೆಗೆ ಬಂದು. ಏನ್ ಗೊತ್ತಿರ್ಲಿಲ್ಲ, ಹಳ್ಳಿಲಿ ಬಂದು. ಎಲ್ಲೋ ಹುಟ್ಟಿದ್ರಿ, ಎಲ್ಲೋ ಬೆಳೆದ್ರಿ, ಮತ್ತೆ ವಾಪಸ್ ಕೊಡುಗೆಗೆ ಬಂದ್ರಿ. ಏನೆಲ್ಲ ಅನುಭವಗಳಾಗಿದಾವೆ, ಆದ್ರೆ ಮನಸ್ಸಿಗೆ ಬೇಸರ ಮಾಡ್ಕೊಳ್ದಲ್ಲೇ ಬಂದದ್ದನ್ನ ಸ್ವೀಕರಿಸಿಕೊಂಡು ಹೋಗ್ತದ್ರಿ ಅಲ್ವಾ? ಹೌದ ಹೌದು. ಕೃಷಿ ಕೆಲಸಗಳನ್ನ ಗಂಡನ ಜೊತೆಗೆ ಚೆನ್ನಾಗಿ ಮಾಡಿಕೊಂಡು ಮನೆತನದ ಬೆಳವಣಿಗೆಯಲ್ಲೂ ಕೈ ಜೋಡಿಸಿದಿರಿ ಅಲ್ಲಮ್ಮ? ಜೋಡಿಸಿದೀನಿ. ನಿಜ, ಬೆಳೆ ಕುಯ್ತಿದೆ, ಹೊರತಿದೆ, ಅದೆಲ್ಲ ಮಾಡ್ತಿದ್ದೆ. ಮತ್ತೆ ಭತ್ತ ಎಲ್ಲ ಜೊತೆ ಮಾಡುವಾಗ ಎಲ್ಲ ತುಂಬಿಸಿ ಕೊಡಕ್ಕೆ ಸೇರ್ತಿದ್ದೆ. ಓಹೋ, ಇಷ್ಟಪಟ್ಟು ಮಾಡಿದ್ರಿ ಎಲ್ಲಾ ಕೆಲಸಗಳನ್ನ ಅಲ್ವಾ? ತಂದೆ ಮನೆಯಲ್ಲಿ ಅಥವಾ ತವ್ರ ಮನೆಯಲ್ಲಿ ಕೃಷಿ ಕೆಲಸ ಏನೂ ಕಲ್ತಿಲ್ಲ ನೀವು ಅಲ್ವಾ? ಇಲ್ಲ, ಇಲ್ಲಿ ಬಂದು ತುಂಬಾ ಕಷ್ಟಪಟ್ಟಿದ್ದೀನಿ. ಕಷ್ಟದ ಫಲದಿಂದ ಬೆಳವಣಿಗೆನೂ ಆಗಿದೆ ಅಲ್ವಾ? ಆಗಿದೆ ಈಗ. ಹೌದು ಹೌದು, ನೋಡಿ ಆರೋಗ್ಯದ ಸಣ್ಣ ಪುಟ್ಟ ವ್ಯತ್ಯಾಸ ಇರೋದ್ರಿಂದ ಶ್ರಮದ ಕೆಲಸ ಮತ್ತೆ ತುಂಬಾ ಓಡಾಡೋ ಕೆಲಸ ಮಾಡೋದ್ರಿಂದ ಮನೆ ಜವಾಬ್ದಾರಿಗಳನ್ನ ಮುಂದುವರಿಸಿಕೊಂಡು ಹೋಗ್ತದ್ರಿ. ಹೌದು. ಅಡಿಗೆ ಮಾಡೋದು ಏನು ಸುಲಭದ ಕೆಲಸ ಅಲ್ಲ, ಅಥವಾ ಮನೆ ಕೆಲಸಗಳನ್ನ ನಿಭಾಯಿಸೋದು ಅಂತಾನು ಸಣ್ಣ ವಿಚಾರನೂ ಅಲ್ಲ ಅಲ್ವಾ? ಹೌದು ಹೌದು ಹೌದು. ರೇಡಿಯೋ ಆಲಿಸ್ತಾ ಇರ್ತೀರಿ ಕಾರ್ಯಕ್ರಮಗಳನ್ನ ಅಲ್ಲಮ್ಮ? ಪತ್ರಿಕೆಗಳನ್ನು ಓದ್ತೀರಿ, ಪುಸ್ತಕಗಳನ್ನು ಓದ್ತೀರಾ? ಕನ್ನಡ ಪ್ರಭಾ ಅದೆಲ್ಲ ಓದ್ತೇನೆ. ಸರಿನೇ ಸರಿನೇ. ಕೆಲವು ಜನ ಆಶ್ಚರ್ಯ ಮಾಡ್ತಾರೆ, ಅಲ್ಲಿ ಹುಟ್ಟಿದ್ದು ಬೆಳೆದು ಇಲ್ಲಿ ಕನ್ನಡ ಕಲ್ತು ಬಿಟ್ಟು ಓದಿದಾಳಲ್ಲ, ಗ್ರೇಟ್ ಅಂತ ಹೇಳ್ತಾರೆ. ನಿಜ, ಒಳ್ಳೇದಾಗಲ್ರಮ್ಮ, ಸಂತೋಷ ಆಯ್ತು. ಏನೂ ಕಲಿದಲ್ಲೇ ತವ್ರ ಮನೆಯಲ್ಲಿ ಮದ್ವೆ ಆದ್ಮೇಲೆ ಕೃಷಿ ಕುಟುಂಬಕ್ಕೆ ಬಂದು ಕೃಷಿ ಕೆಲಸಗಳನ್ನ ಇಷ್ಟಪಟ್ಟು ಮಾಡ್ತಾ ನೀವು ನಿಮ್ಮ ಮನೆತನದ ಬೆಳವಣಿಗೆಯಲ್ಲಿ ಕೈ ಜೋಡಿಸಿದಿರಿ, ಸಂತೋಷ ಪಟ್ಟಿದಿರಿ. ಎಲ್ಲಾರ ಜೊತೆ ಚೆನ್ನಾಗಿರ್ತೇನೆ, ಎಲ್ಲ ಕಷ್ಟ ಸುಖಕ್ಕೆ ಹೋಗ್ತೇನೆ. ಅದು ಬೇಕು, ಅದೇ ಅಲ್ಲೇ ಇರೋದು. ಎಲ್ಲಿ ಕಷ್ಟ ಬಂದ್ರೆ ಫಸ್ಟ್ ನಾನು ಹೋಗಿ ಕೇಳ್ತೇನೆ ಏನು ಹಾಗೆ ಎಂದು ಕೇಳ್ತೇನೆ. ಸುಮ್ನೆ ಒಬ್ಬರ ಮನೆಗೆಲ್ಲ ಹೋಗೋದಿಲ್ಲ, ಯಾರಿಗೆ ಕಷ್ಟ ಬಂದ್ರೆ ಹೋಗಿ ಮಾತಾಡ್ತೇನೆ ಅಲ್ವಾ? ಅದಕ್ಕೆ ಜನರು ಖುಷಿ ಪಡ್ತಾರೆ, ಪರವಾಗಿಲ್ಲ ಎಂತ ಕಷ್ಟ ಬಂದ್ರೆ ಅವರು ಫಸ್ಟ್ ಬೋಡಿ ಬರ್ತಾರೆ. ಈಗ ಕಾಲು ಇದಾದ ಮೇಲೆ ಸ್ವಲ್ಪ ಕಷ್ಟ, ಆದ್ರೂ ಫೋನ್ ಅಲ್ಲಿ ಕೇಳ್ತೇನೆ. ಹೌದು ಹೌದು. ಕೇಳಿದ್ರೆ ರೈತ ಕುಟುಂಬದಲ್ಲಿ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಚೆನ್ನಾಗಿ ಅಭಿವೃದ್ಧಿ ಅದೇ ಆಗ್ತದೆ ಅನ್ನೋದಕ್ಕೆ ಅನೇಕ ನಿದರ್ಶನಗಳನ್ನು ನಾವು ಕಾಣಬಹುದು. ಇವತ್ತು ಶನಿವಾರ ಸಂತೆ ಹತ್ರ ಇರುವ ಕಳಲಯ ಕೆಜಿ ರಾಮಚಂದ್ರ ಅವರ ಪತ್ನಿ ಭೋಜಮ್ಮನವರು ಮಾತನಾಡ್ತಾರೆ. ನಾವು ಅವರ ಮನೆಗೆ ಅವರ ಸ್ಥಳಕ್ಕೆ ಹೋದಾಗ ಆಸಕ್ತಿಯಿಂದ ಮಧ್ಯದಲ್ಲಿ ವಿಚಾರಗಳನ್ನ ಸೇರಿಸ್ತಾ ಇದ್ರು, ಮಾತಾಡ್ತಾ ಇದ್ರು. ಹೇಳಿ ಭೋಜಮ್ಮನವ್ರೆ, ತಾವು ಎಲ್ಲಿ ಹುಟ್ಟಿ ಬೆಳೆದಿದ್ದು? ನಾವು ಕೂಗೂರಲ್ಲಿ ಹುಟ್ಟಿ ಬೆಳೆದಿದ್ದು, 50 ವರ್ಷ ಆಯ್ತು ಮದುವೆ ಆಗಿ. ಏನು ಓದಿದಿರಿ? ನಾವು ಜಾಸ್ತಿ ಓದಿಲ್ಲ ಸರ್, ಆಗೆಲ್ಲ ನಮ್ಮ ಕೆಲಸಕ್ಕೆಲ್ಲ ಹಾಕೊಂಡ್ರು, ಓದಕ್ ಆಗ್ಲಿಲ್ಲ. ನಾವು 9 ಜನ ಮಕ್ಳಿದ್ವ, ಹಿರಿಯರಾಗಿದ್ದರಿಗೆ ನಮಗೆ ಓದಕ್ಕೆ ಅವಕಾಶ ಆಗ್ಲಿಲ್ಲ, ಮಕ್ಳ ಸಾಕದೇ ಆಯ್ತು. ಹಂಗಾಗಿ ವಿದ್ಯಾಭ್ಯಾಸ ಸ್ವಲ್ಪ ಕಡಿಮೆ. ಹೇಳಿ ಅಮ್ಮ, ಈಗ ನೀವು ಇಲ್ಲಿ ಬಂದಾಗ್ಲಿಂದ ಏನೇನು ಕೆಲಸವನ್ನು ಇಷ್ಟಪಟ್ಟು ಮಾಡ್ಕೊಂತ ಬಂದ್ರಿ, ಈಗ್ಲೂ ಏನೇನು ಕೆಲಸ ಮಾಡ್ತೀರಿ? ಆಗೆಲ್ಲ ಕಷ್ಟ ಆಗೋದು, ಮಾವ ಏನಿತ್ತಿಲ್ಲ, ಅತ್ತೆ ಒಬ್ರ ಇದ್ರು, ಕೆಲಸ ಮಾಡಕ್ಕೆಲ್ಲ ಕಷ್ಟ ಬಂದ್ ಮಾಡಿದ್ವಿ. ಈಗೆಲ್ಲ ಒಂದ್ ಸ್ವಲ್ಪ ಪರವಾಗಿಲ್ಲ, ಈಗೇನ್ ತೊಂದ್ರೆ ಇಲ್ಲ, ಆರಾಮಾಗಿದ್ವಿ. ಚೆನ್ನಾಗಿ ಕಷ್ಟ ಸುಖ ಎಲ್ಲ ಅನುಭವಿಸಿ ಎಲ್ಲ ಸಾಕಾಗಿ ಈಗ ಚೆನ್ನಾಗಿದ್ದೀವಿ, ಒಂದ್ ಸ್ವಲ್ಪ ಏನ್ ತೊಂದ್ರೇನೂ ಇಲ್ಲ, ಚೆನ್ನಾಗಿದ್ದೀವಿ. ಅಲ್ಲ, ಚೆನ್ನಾಗಿದ್ದೀರಿ ಅಂತನ್ನೋದಕ್ಕೆ ನೀವು ಕೆಲಸನು ಮಾಡಿದಿರಿ ಅಂತ ಅರ್ಥ. ಕೆಲಸ ಮಾಡಿದ್ರೆ ಚೆನ್ನಾಗಿರೋದಲ್ವಾ? ಸ್ವಲ್ಪ ಕೈಲಿ ಹಿರಿಯದಲ್ಲ ಮಾಡ್ತೀವಿ. ಸೊಸೆ ಆಗ ಅಂತಳ ಅವಳು ಮಾಡ್ತಾಳೆ, ನಾನ್ ಮಾಗ ಅಂತದೆಲ್ಲ ನಾನ್ ಮಾಡ್ತೀನಿ. ಮಕ್ಕಳಾಗಿ ಇಕ್ಕ ಸುಧಾರಿಸ್ಕೊಂಡು ಹೆಂಗ ಮಾಡ್ಕೊಂಡು ಸುಧಾರಿಸ್ಕೊಂಡು ಹೋಯ್ತಾ ಇದ್ವಿ. 2 ಜನ ಗಂಡ ಮಕ್ಳು ಕಿರಿಯನ್ ಜೊತೆ ಇದೀವಿ, ಅವನ್ ಬೇರಿದ್ದಾನೆ. ಚೆನ್ನಾಗಿದ್ದೀವಿ, ಏನ್ ತೊಂದ್ರೇನಿಲ್ಲ, ಚೆನ್ನಾಗಿ ನೋಡ್ಕೋತಾರೆ ಅವ್ರು, ನಾವು ಚೆನ್ನಾಗಿದ್ವಿ ಎಲ್ಲರೂ. ಎಷ್ಟು ವರ್ಷ ಆಯ್ತು ತಮಗೆ? ನಮಗೂ 70 ವರ್ಷಕ್ಕೂ ಬಂತು, 70 ವರ್ಷ ಆಯ್ತು. ಯಜಮಾನರಿಗೂ 70, ನನಗೂ 70 ವರ್ಷ, ಒಂದೆರಡೆರಡು ತಿಂಗಳು ಹೆಚ್ಚು ಕಡಿಮೆ ಚೆನ್ನಾಗಿದ್ವಿ. ಹೇಳಿ ಈಗ ನೀವು ಏನೇನು ಕೆಲಸಗಳನ್ನ ಇಷ್ಟಪಟ್ಟು ಮಾಡ್ಕೊಂತ ಬಂದಿದ್ದೀರಿ? ತುಂಬಾ ಇಷ್ಟಪಟ್ಟು ಮಾಡೋ ಕೆಲಸಗಳು ಏನೇನು? ಮೊದ್ಲಿಗೆಲ್ಲ ಮಾಡಿದ್ವಿ ತೋಟ ತುಡುಕಲು ಅಂತವ, ಈಗಲೂ ಕೈಲಿ ಹರಿ ಅಂತ ಸ್ವಲ್ಪ ಮಾಡ್ತೀನಿ. ಮನೇಲಿದ್ರು ಅವ್ರಿಗೂ ಕೆಲಸ ಆಗುತ್ತೆ, ನಾನು ಸ್ವಲ್ಪ ಕೈಲಿ ಹರಿ ಅಂತ ಮಾಡ್ತೀನಿ ಕೆಲಸ. ಆ ಕಡೆ ಈ ಕಡೆ ಅಡೆ ಮೂಲೆ ಏನಾದ್ರು ಮಕ್ಕಳೆಲ್ಲರೂ ಸುಧಾರಿಸೋದು, ಯಾರು ನೆಂಟರು ಬಂದ್ರೆ ಸುಧಾರಿಸೋದೆಲ್ಲ ಮಾಡ್ಕೊಂಡು ಚೆನ್ನಾಗಿದ್ದೀವಿ. ಈಗ ಮಾಡ್ತಾ ಇದ್ದೀವಿ ಚೆನ್ನಾಗಿಯೇ. ಎಷ್ಟೋ ಜನ ಕೆಲಸ ಮಾಡೋರು ಮಾತಾಡಲ್ಲ, ಏನ್ ನಾವು ಕೇಳಿದ್ರು ಏನೋ ಮಾಡ್ಕೊಂಡು ಬಂದಿದ್ದೀವಿ ಮಾಡ್ಕೊಂಡು ಬಂದಿದ್ದೀವಿ ಅಂತ. ನೀವು ಈಗ ಒಂದು 50 ವರ್ಷಗಳ ಅನುಭವವನ್ನು ನೋಡ್ಕೊಂಡ್ರೆ ನೀವು ಪಟ್ಟ ಪರಿಶ್ರಮದಿಂದ ಮನೆತನ ಬೆಳಿಲಿಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗಿದೆ ಅಲ್ವಾ? ಹೌದು ಸರ್, ಆಗೆಲ್ಲ ಕಷ್ಟ ಆಗಿತ್ತು, ಈಗೇನು ತೊಂದ್ರೆ ಇಲ್ಲ. ಈಗ ಒಂದು 15 ವರ್ಷದಿಂದ ಹೆಣ್ಮಕ್ಳೆಲ್ಲ ಮದುವೆ ಆದ್ಮೇಲೆಲ್ಲ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಆರಾಮದಲ್ಲಿದ್ವಿ, ಏನು ತೊಂದರೆ ಏನಿಲ್ಲ. ಈಗಲೂ ಕೈಲಿ ಹರಿಯೋ ಕೆಲಸ ಚೆನ್ನಾಗಿದ್ವಿ, ಏನೋ ಸ್ವಲ್ಪ ಮಾಡ್ತಾ ಇರ್ತಾ ಇರ್ತೀನಿ. ಕೂತ್ಕೊಳ್ಳೋಕ್ಕಾಗಲ್ಲ, ಆ ಕಡೆ ಈ ಕಡೆ ನೋಡ್ಕೊಳ್ಳೋದು ಮಾಡೋದು, ಏನಾದ್ರು ಕೈಲಿ ಹರಿಯೋ ಕೆಲಸ ಮಾಡೋದು. ಒಂದು ಸ್ವಲ್ಪ ಇರೋವರೆಗೂ ಮಾಡಲೇಬೇಕಲ್ಲ, ಏನು ಮಾಡಂಗಿಲ್ವಲ್ಲ. ಅಲ್ಲ, ಸುಮ್ಮನೆ ಕುತ್ಕೊಂಡ್ರೆ ಇನ್ನಷ್ಟು ಸಮಸ್ಯೆ ಆರೋಗ್ಯಕ್ಕೆ ಮತ್ತೆ ಆನಂದಕ್ಕೆ ಅಲ್ವಾ? ಹೌದು ಸರ್, ತೋಟದ ಕಡೆ ಹೋಗ್ಬೋತೀನಿ ಒಂದೊಂದ್ ದಿವಸ, ಗದ್ದೆ ಕಡೆ ಏನಾದ್ರು ಇಷ್ಟ ಆದ್ರೆ ಒಂದ್ 15-20 ದಿವಸಕ್ಕೆ ಒಂದೊಂದ್ಸರಿ ಹೋಗ್ಬಿಟ್ಬೋತೀನಿ. ನೋಡ್ಕೆ ಬರೋದು ಮಾಡ್ದಾರಲ್ವಾ, ಹೋಗಿ ನೋಡೋಣ ಅನಿಸ್ತೈತೆ, ಹೋಗಿ ಬರೋದು ನೋಡ್ಕೆ ಬರಕ್ಕೆ. ನಿಮ್ಮ ಮನೆಯ ಸುತ್ತಮುತ್ತ ತರಕಾರಿಗಳನ್ನ ಏನೇನ್ ಬೆಳ್ಕೊಳ್ತೀರಿ? ಮನೇಲಿ ಏನಾದ್ರು ಕೈಲಿ ಹರಿ ಅಂತದ್ದು ಬೀನ್ಸ್ ಏನಾದ್ರು ಬೆಳ್ಕೊತೀನಿ, ಏನಾದ್ರು ಹೂವಿನ ಗಿಡ ಬೆಳೆಯೋದು, ಏನಾದ್ರು ಕೆಲಸವ ಬದನೆ ಗಿಡ ಅವು ಇವು ಹಾಕಿರೋದು, ಕೈಲಿ ಹರಿ ಅಂತ ಕೆಲಸ ಎಲ್ಲ ಮಾಡ್ಕೈತೀನಿ. ಸುಮ್ಮನೆ ಇರಕ್ಲ ಏನಾದ್ರು ಮಾಡ್ತಾ ಇರೋದು, ಸುಮ್ಮನೆ ಕೂತ್ಕೊಂಡ್ರೆ ಹಗಲೊತ್ತು ಮಲಗಿ ರಾತ್ರಿ ನಿದ್ರೆ ಬರಲ್ಲ, ಅದಕ್ಕಾಗಿ ಏನಾದ್ರು ಕೈಲಿ ಹರಿ ಅಂತ ಕೆಲಸ ಮಾಡ್ತಾ ಇರ್ತೀನಿ. ಈ ಚೆನ್ನಾಗಿ ಆರಾಮದಲ್ಲಿ ಇದ್ದೀನಿ, ಇನ್ಮೇಲೆ ಹಂಗೆ ಇಷ್ಟವರೆಗೂ ಚೆನ್ನಾಗಿದ್ವಿ, ಇನ್ಮೇಲೆ ಹಂಗೆ ಅನ್ನೋದು ಗೊತ್ತಿಲ್ಲ. ಕೆಲಸ ಮಾಡಿದ್ರೆ ನಾವು ಅಂತ್ಯ ಆಗೋ ತನಕ ಆರೋಗ್ಯ ಅಷ್ಟು ಸುಲಭವಾಗಿ ಕೆಡೋದಿಲ್ಲ, ಮತ್ತೆ ಸುಖವಾಗಿ ಊಟನೂ ಹೋಗುತ್ತೆ, ನಿದ್ದೆನೂ ಬರುತ್ತೆ. ಹಿರಿಯರು ಹೇಳ್ತಾ ಬಂದ್ರು, ನೀವು ಚೆನ್ನಾಗಿರ್ಬೇಕಂದ್ರೆ ಒಳ್ಳೆ ಕೆಲಸ ಮಾಡ್ರಿ, ಒಳ್ಳೆ ಊಟ ಮಾಡ್ರಿ, ಒಳ್ಳೆ ನಿದ್ದೆ ಮಾಡ್ರಿ. ಇನ್ನು ದುಡ್ಡು ವ್ಯತ್ಯಾಸ ಇದ್ರೂ ನಡ್ಕೊಂಡು ಹೋಗ್ತದೆ, ಎಷ್ಟೋ ಸಾರಿ ದುಡ್ಡು ಕಡಿಮೆ ಇದ್ರೂ ಒಳ್ಳೇದೆ, ವಿದ್ಯಾಭ್ಯಾಸ ಕಡಿಮೆ ಇದ್ರೂ ಇನ್ನೂ ಒಳ್ಳೇದಂತ ಎಷ್ಟೋ ಜನ ಹೇಳ್ಕೊಂತ ಬಂದಿದ್ದಾರೆ. ಈಗ ನೀವೇನಾದ್ರೂ ಹೆಚ್ಚಿಗೆ ಓದಿದ್ರೆ ನಿಮ್ಮ ಬದುಕು ಬಾಳು ಹೇಗೆ ಇರ್ತಿತ್ತಂತ ಕೆಲವೊಂದ್ಸಾರಿ ನೆನಪು ಮಾಡ್ಕೊಂತಿರ್ತೀನಿ ನಾನು ಅಲ್ವಾ? ನೆನಪು ಮಾಡ್ಕೊಳ್ತಾ ಇರ್ತೀವಿ, ನಾವು ಕಡಿಮೆ ಓದಿದ್ವಿ, ಮಕ್ಕಳೆಲ್ಲ ಈಗ ಜಾಸ್ತಿ ಓದ್ಕೊತೇವೆ, ಈಗಿನ ಕಾಲವೇ ಅಂತದ್ದು ಏನು ಮಾಡಂಗಿಲ್ಲ, ನಾವು ವಿದ್ಯಾಭ್ಯಾಸ ಕಡಿಮೆ ಆಗ್ಬಿಡ್ತು, ಆಗೆಲ್ಲ ಮಾಡೋಕ್ಕಾಗಲಿಲ್ಲ, ಈಗ ಮಾಡ್ಲಿಲ್ವಲ್ಲ ಅಂತ ಅನಿಸ್ತಿದೆ. ಏನು ತೊಂದರೆ ಏನಿಲ್ಲ, ಚೆನ್ನಾಗಿದ್ವಿ, ಯಜಮಾನರೆಲ್ಲ ನೋಡ್ಕೊತಾರೆ, ಚೆನ್ನಾಗಿ ಮಕ್ಕಳು ನೋಡ್ಕೊತಾರೆ, ಏನು ತೊಂದರೆ ಏನಿಲ್ಲ, ಎಲ್ಲ ಚೆನ್ನಾಗಿದ್ವಿ. ಕೆಲವೊಂದ್ಸಾರಿ ಹೆಚ್ಚಿಗೆ ಓದಿದ ಮಹಿಳೆಯರಿಗಿಂತ ಅಥವಾ ಬೇರೆಯವ್ರಿಗಿಂತ ಓದ್ದೇ ಇರೋ ಎಷ್ಟೋ ಜನ ಚೆನ್ನಾಗಿ ಬದುಕಿದ್ದಾರೆ, ಬಾಳ್ತಿದ್ದಾರೆ, ಕೆಲಸಗಳನ್ನು ಮಾಡ್ತಿದ್ದಾರೆ ಅಲ್ವಮ್ಮ? ಹೌದು ಸರ್, ಈಗೆಲ್ಲ ಹಂಗೆ ಕಾಲುವೆ ಅಂತ ಬಂದು ಹೋಗಿತ್ತಲ್ಲ, ಏನು ಮಾತಾಡಂಗಿಲ್ವಲ್ಲ. ಸುಮ್ಕಿರೋದ್ ಲೇಸು, ಕೈಲಿ ಹರಿಯೋದ್ ಮಾಡೋದು ಸುಮ್ಕಿರೋದೇ ಲೇಸು, ಅದೇ ಒಳ್ಳೇದು. ಈಗಿನ ಮಕ್ಕಳು ಹಾಗೆ ಮಾಡ್ತಾ ಇರ್ತವೆ, ಈಗಿನ ಬಾರಿ ಕಷ್ಟ ಆಗುತ್ತೆ, ಚೆನ್ನಾಗಿದ್ವಿ, ಏನ್ ತೊಂದ್ರೆ ಇಲ್ಲ. ಇನ್ಮೇಲೆ ಹಂಗೆ ಇಷ್ಟವ್ರು ನಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಷ್ಟೇ, ಚೆನ್ನಾಗಿರೋರ್ಗು ಕೈ ಕಾಲು ಗಟ್ಟಿಗಿರೋರ್ಗು ಕೈಲಿ ಹರಿಯೋದ್ ಮಾಡ್ಕೊಳ್ಳೋದು, ಆಮೇಲೆ ನೋಡೋದು ಹೆಂಗಾಗುತ್ತೆ ಏನ ಆನಂದ. ಕೃಷಿಯಲ್ಲಿ ಮನೆತನದವರೆಲ್ಲರೂ ಸೇರ್ಕೊಂಡು ಭಾಗಿಯಾದ್ರೆ, ಕೆಲಸಗಳನ್ನು ಮಾಡ್ತಾ ಇದ್ರೆ ಆಳು ಕಾಳುಗಳ ಮೇಲೆ ಹೆಚ್ಚು ದುಡ್ಡು ಖರ್ಚಾಗೋದಿಲ್ಲ, ಮತ್ತೆ ಕೆಲಸಗಳು ಚೆನ್ನಾಗಾಗ್ತವೆ, ಮನೆತನ ಬೆಳಿತಲ್ಲಮ್ಮ? ಹೌದು ಸರ್, ಎಲ್ಲ ಹಂಗೆ ಮಾಡಿದ್ರೆ ಉಳಿತಾಯ ಆಗುತ್ತೆ. ಒಬ್ರು ಮಾಡೋದು ಒಬ್ರು ಮಾಡೋದ್ರಲ್ಲಿ ಕಷ್ಟ ಆಗುತ್ತೆ, ಏನು ಅವ್ರು ಇರೋರಿಗೂ ಮಾಡ್ಕೊತಾ ಇರ್ತೀವಿ, ಅವರೊಬ್ರು ಇವರು ಬಂದು ಸ್ವಲ್ಪ ಕೈಲರಿ ಅಂತದ ಮಾಡ್ಕೊತಾ ಇರೋದು, ಏನ ಇನ್ನೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿದ್ದೀವಿ ಮಾತ್ರ. ಇವತ್ತಿನ ಯುವತಿಯರು ಬಹಳಷ್ಟು ಜನ ಓದ್ತಾರೆ, ಹಳ್ಳಿಗೆ ವಾಪಸ್ಸು ಬರ್ಲಿಕ್ಕೆ ಇಷ್ಟಪಡಲ್ಲ, ಹಳ್ಳಿ ಹುಡುಗರನ್ನ ಮದುವೆ ಆಗ್ಲಿಕ್ಕೆ ಇಷ್ಟಪಡಲ್ಲ, ಪೇಟೆನೇ ತುಂಬಾ ಇಷ್ಟಪಟ್ಟು ಹೋಗೋದಿದೆ, ಪೇಟೆ ಮಕ್ಕಳನ್ನ ಮದುವೆ ಆಗ್ಲಿಕ್ಕೆ ಇಷ್ಟಪಡ್ತಾರೆ ಅನ್ನೋ ತರ ಮಾತಾಡೋದಿದೆ. ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಯುವತಿಯರಿಗೆ, ಹಳ್ಳಿ ಯುವತಿಯರಿಗೆ ಅದರಲ್ಲೂ ವಿಶೇಷವಾಗಿ? ಅಲ್ಲಿ ನಾವಿನಿಗೆ ಬಾಳಿದ್ವಿ, ಬದುಕಿದ್ವಿ, ಮೊಮ್ಮಕ್ಳು ಮೊಮ್ಮಕ್ಳೆಲ್ಲ ಆಗಿದ್ದಾವೆ, ಹಳ್ಳಿ ವಾತಾವರಣ ಒಳ್ಳೇದು. ನಮಗೆ ಬೆಂಗಳೂರು ಕಡೆ ಎಲ್ಲ ಹೋದ್ರೆ ಇರಕ್ಕೆ ಆಗಲ್ಲ, ಒಂದ್ ದಿವಸ ಎರಡು ದಿವಸ ಅಷ್ಟೇ, ನೆಂಟರ ಮನೆಗೂ ಅಷ್ಟೇ, ಮಗಳದಿರ ಮನೆಗೂ ಅಷ್ಟೇ, ಜಾಸ್ತಿ ದಿವಸ ಇರಕ್ ಮನಸ್ಸೇ ಬರಲ್ಲ. ಮನೇಲಿ ಯಜಮಾನರು ಇರ್ತಾರೆ, ಇನ್ನೆಲ್ಲಿ ಹೋಗಿ ಹೋದ್ ಬರೋದು ಇಲ್ಲವ, ಕಡಿಮೆ. ಈಗ ಹೋಗೋದು ಬರೋದು ಅಷ್ಟೇ, ಮೊಮ್ಮಕ್ಳ ಮನೆಗೆ ಹೋಗೋದು, ಮಗಳದಿರ ಮನೆಗೆ ಹೋಗಿ ಬರೋದು, ಒಂದೆರಡೆರಡು ದಿವಸ ಇದ್ಬಿಟ್ಟು ಬರೋದು, ವರ್ಷಕ್ಕೊಂದೆರಡು ಸಾರಿ ಹೋಗಿ ಬರೋದು. ಇಂಥವ್ರ ಮನೆ ಕಡೆಯಲ್ಲೂ ಹೋಗೋದು, ಒಂದೆರಡು ದಿವಸ ಇದ್ದು ಇರೋದು ಬರೋದು, ಇನ್ನೇನು ನಮಗೆ ಹೋಗೋದು ಬರೋದು. ಕೈಲಿ ಏನಾದ್ರು ಮಗ ಕರ್ಕೊ ಹೋದ್ರೆ ಹೋಗ್ಬಿಟ್ಟು ಬರೋದು, ಒಂದೆರಡು ದಿವಸ ಇದ್ಬಿಟ್ಟು ಬರೋದು, ಚೆನ್ನಾಗಿ ಆರಾಮದಲ್ಲಿ ಇದ್ದು ಚೆನ್ನಾಗಿ. ಇನ್ನೇನು ಈಗ ಮಾತಾಡಿದ್ರೆ ಎಲ್ಲರ ಮೇಲೂ ಇರೋದೇ ಇದು, ಏನು ಮಾಡಂಗಿಲ್ಲ, ಸಂಸಾರ ನಡೆಸ್ಕೊಂಡು ಹೋಗೋರಿಗೆ ಹಂಗ ಮಾಡ್ಕೊಳ್ಳಿ ಅನ್ನೋದು ಸುಮ್ಕಿರೋದು ಅಸ್ಲಿಗೆ. ಅಲ್ಲ, ಆರೋಗ್ಯ ಚೆನ್ನಾಗಿದ್ದಾಗ ಕೆಲಸಗಳನ್ನ ಚೆನ್ನಾಗಿ ಮಾಡಿದ್ರೆ ಮನೆತನಗಳು ಬೆಳವಣಿಗೆ ಆಗ್ತವೆ, ಮತ್ತೆ ಉತ್ತಮವಾದ ಒಂದು ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಈಗ ನೋಡಿ, ನೀವು ಸುಮ್ಮನೆ ಯೋಚನೆ ಮಾಡಿದ್ರೆ 50 ವರ್ಷಗಳ ಹಿಂದೆ ನಿಮ್ಮ ಮನೆ ಹೇಗಿತ್ತು, ನಿಮ್ಮ ತೋಟ ಹೇಗಿತ್ತು ಹೇಳಿ. ಆಗೇನು ಇರ್ತೇ ಇಲ್ಲ, ನಮ್ಮ ಮದುವಾದಲ್ಲೆಲ್ಲ ತೋಟ ಎಲ್ಲ ಕಾಡುಗಳು ಹೋಗಿತ್ತು, ಏನು ಇತ್ತಿಲ್ಲ. ನಾವು ಬಂದ್ಮೇಲೆ ಬಾರಿ ಸಂಪುಟ್ಟೆಲ್ವಾ, ಬೆನ್ನೊಂದು ಕಂಡಿಲ್ಲ ಅಷ್ಟೆಲ್ಲ ಸಂಪಟ್ ಮಾಡಿದ್ವಿ, ಚೆನ್ನಾಗಿದ್ವಿ. ಈಗ ಆಗ್ಲೂ ಮಾಡೋ ಅಷ್ಟೆಲ್ಲ ಮಾಡಿದ್ವಿ, ಈಗಲೂ ನನ್ನ ಕೈಲರಿ ಅಂತದೆಲ್ಲ ಮಾಡ್ತೀನಿ, ಎಷ್ಟು ಬೇಕು ಅಷ್ಟ ಆಗ ಅಂತದೆಲ್ಲ ಮಾಡ್ಬಿಡ್ತೀನಿ. ಮಂತಂದಲ್ಲೇ ಬೆಳೆದಿರದೆ ಹಂಗೆ, ನಮ್ಮ ತಾಯಿಮಲ್ಲೂ ಹಂಗೆ ಬೆಳೆದಿದ್ವಿ, ತಂಗಿರು ಹಂಗೆ ಬೆಳೆದಿದ್ದಾರೆ, ತಮ್ಮದಿರು ಹಂಗೆ ಅವರೇ, ಎಲ್ಲರೂ ಚೆನ್ನಾಗಿದ್ವಿ. ನಮ್ಮ ಹತ್ರ ಅವ್ರ ಮಂತಂದಲ್ಲಿ ನಡೆದಂಗೆ ನಾವು ಮಾಡ್ಕೊಂಡಿರೋದು, ಎಲ್ಲರೂ ಒಳ್ಳೇದಾಗಬೇಕು, ನಾವು ಅವ್ರಿಗಿಂತಲೇ ಹೆಚ್ಚಾಗ ಒಂದು ಸ್ವಲ್ಪ ನಾರು ನಾವು ಇರಬೇಕು, ಬೆಳಕಾಗಿರ್ಬೇಕು ಅನ್ನೋ ರೀತಿಲಿ ಮಾಡಿದ್ವಿ. ನೀವು ಹೆಚ್ಚಿಗೆ ಓದದೇ ಇದ್ರು ಎಷ್ಟೊಂದು ಕೆಲಸಗಳನ್ನ ಕಲ್ತಿದ್ರಂತ ನಮ್ಮ ಕೇಳೋಗಿರಿಗೆ ಗೊತ್ತು. ಅಂದ್ರೆ ಎಷ್ಟೋ ಕೆಲಸಗಳನ್ನ ಕಲೀಲಿಕ್ಕೆ ಶಾಲೆ ಬೇಕಾಗಿಲ್ಲ, ನಿಮ್ಮ ಆಸಕ್ತಿ ಬೇಕು ಅಲ್ವಮ್ಮ? ಹೌದು ಸರ್, ಅದೇ ಬೇಕಾಗಿರೋದು. ಎಲ್ಲ ನಮ್ಮ ನಾವು ಇನ್ನ ಜಾನ ಮಾಡೋದೇನು, ಇನ್ನೆಲ್ಲ ಮನೆ ಹಂಗೆ ಮಾಡ್ಕೊಂಡು ಹೋಯ್ತಾರ, ಏನ ನಮ್ಮ ಮಕ್ಳಿನ ಹೆಂಗಾಯ್ತವ, ನಾವೇನ ಮಾಡಾಯ್ತು, ಈಗೊಂದು ಆಳು ಕಾಳು ಸಿಕ್ಕಲ್ಲ, ಏನಿಲ್ಲ, ಹೆಂಗ್ ಮಾಡ್ಕೊ ಹೋಯ್ತಾರ ಅನ್ನೋದೊಂದೇ ಚಿಂತೆ ಮಾಡದಂಗ ಅನಿಸ್ತೈತಿ. ನಮ್ ಕೈಲಿ ಹರಿಯಕ್ಲಿ, ಈಗ ಮಾಡೋ ಟೈಮ್ ಆಯ್ದು ಮಾಡಿದ್ವಿ, ಈಗ ಆಗಕ್ಲ, ಏನ್ ಮತ್ ಕೂರ್ಬೇಕಲ್ಲ ಅಂತೇಳಿ ಏನಾದ್ರೂ ಮಾಡೋದು. ಇವತ್ತು ಯಂತ್ರೋಪಕರಣಗಳು ಬಂದವೆ, ಈಗ ನಾಲ್ಕು ಜನ ಮಾಡೋದನ್ನ ಒಂದು ಟಿಲ್ಲರ್ ಟ್ರ್ಯಾಕ್ಟರ್ ಅಥವಾ ಇನ್ನೊಂದು ಮೆಷಿನ್ ನೆರವೇರಿಸ್ಬಿಡುತ್ತೆ. ಮುಂದೇನೇನ್ ಬರುತ್ತೆ ಗೊತ್ತಿಲ್ಲ, ಚಿಂತೆ ಮಾಡಬಾರದು ಮುಂದಿನ ಬಗ್ಗೆ. ಈಗ ಏನೇನಾಯ್ತು ಅಂತ ನೋಡ್ಕೊಂಡು ಸಂತೋಷ ಪಡಬೇಕು. ಒಟ್ಟಾರೆ ಈಗ ನೀವು ಅಲ್ಪ ಸ್ವಲ್ಪ ಓದಿದ್ರು ಆಸಕ್ತಿಯಿಂದ ತೊಡಸ್ಕೊಂಡು ಕೃಷಿಯಲ್ಲಿ ನಿಮ್ಮ ಮನೆತನವನ್ನು ಬೆಳಿಲಿಕ್ಕೆ ನೀವು ಪಾತ್ರಧಾರಿಗಳೇ ಅಲ್ವಮ್ಮ? ಹೌದು ಸರ್, ಹಂಗಾಗಿ ನಾವು ಮಾಡಿದ್ವಿ, ನಮ್ಮ ಮಗಳದಿರು ಮಾಡ್ತಾ ಇದಾರೆ, ಮಗದಿರು ಮಾಡ್ತಾರೆ, ಇಲ್ಲ ಅನ್ನಂಗಿಲ್ಲ, ಮಾಡ್ಕೋತಾರೆ ಅವ್ರವ್ರಿಂದ ಬದುಕಟ್ಟಕ್ಕೆ ಅವ್ರಿಗೆ ಮಾಡ್ಕೋತಾರೆ. ನಮ್ಗಿನ್ನ ಆಗಕ್ಲ ಮಾಡಕ್ ಇಷ್ಟವರೆಗೂ ಮಾಡಿದ್ವಿ, ಇನ್ಮೇಲೆ ಆಗಕ್ಲ ಚೆನ್ನಾಗಿದ್ವಿ ಮಾತ್ರ, ಇಷ್ಟು ಚೆನ್ನಾಗಿದ್ವಿ, ಏನ್ ತೊಂದ್ರೆ ಇಲ್ದ್ರಿ, ಕಾಯಿಲೆ ಕಸಲು ಬರದ್ರಿ, ಚೆನ್ನಾಗಿದ್ದೀವಿ, ಇನ್ಮೇಲೆ ಹೆಂಗ ಅನ್ನೋದು ಗೊತ್ತಿಲ್ಲ. 70 ವರ್ಷ ವಯಸ್ಸು ಅಂತ ಹೇಳ್ತಾ ಇದ್ರಿ, ಆರೋಗ್ಯ ನಿಮ್ಮ ಕೈಯಲ್ಲಿ ಇರ್ಲೇಬೇಕಲ್ವಾ? ಹೌದು ಸರ್, ಚೆನ್ನಾಗಿದ್ವಿ, ಏನ್ ಕೈಲಿ ಹರಿಯೋದ್ ಮಾಡ್ತೀವಿ, ಎಷ್ಟು ಬೇಕಷ್ಟು ಮಾಡ್ಕೊಂಡಿರೋದು, ಇನ್ನೇನು ಮಾಡಂಗಿಲ್ಲ. ಪೇಟೆಯಲ್ಲಿರುವ ಅನೇಕ ಯುವಕರಿಗೆ ಯುವತಿಯರಿಗೆ 25-30 ವರ್ಷಕ್ಕೆ ಏನೆಲ್ಲ ಆರೋಗ್ಯದ ಸಮಸ್ಯೆಗಳು ಬಂದು ಒದ್ದಾಡ್ತಿದ್ದಾರೆ, ಒಂಥರ ದೇವಸ್ಥಾನಕ್ಕೆ ಹೋದಂತೆ ಆಸ್ಪತ್ರೆಗಳಿಗೆ ಹೋಗ್ಬರೋದಿದೆ, ಇನ್ನೆಲ್ಲೆಲ್ಲೋ ಓಡಾಡ್ತಾರೆ ಸುಖ ಶಾಂತಿಗಾಗಿ. ಆದರೆ ರೈತರು ನಿಮ್ಮ ಜಮೀನುಗಳು, ನಿಮ್ಮ ಕೊಟ್ಟಿಗೆಗಳು, ನಿಮ್ಮ ಮನೆ ಆಸುಪಾಸಿನ ಜಾಗಗಳಲ್ಲಿ ಸುತ್ತಾಡಿ ಕೆಲಸಗಳನ್ನು ಮಾಡ್ತಾ ಇದ್ರೆ ಅದೇ ಆರೋಗ್ಯಕರವಾದ ಕಾರ್ಯಗಳಾಗ್ತವೆ. ಕೃಷಿಕರು ನಿರಂತರವಾಗಿ ಕೆಲಸಗಳನ್ನ ಮಾಡ್ತಾ ಹೋದ್ರೆ ತುಂಬಾ ಒಳ್ಳೇದು ಅಲ್ಲಮ್ಮ? ಹೌದು ಸರ್, ಮೊಮ್ಮಕ್ಳಿದ್ದಾರೆ, ಒಂದ್ ಹೆಣ್ಣು ಒಂದ್ ಹುಡುಗಿ, ಮಗನಿಗೆ ಇನ್ನೊಬ್ಬ ಮಗನಿಗೆ, ಎರಡು ಹೆಣ್ಮಕ್ಳೆಯ, ಏನ್ ನಿಮ್ದಿಲ್ ಚೆನ್ನಾಗಿ ಅವ್ರಪ್ಪ ಎಲ್ಲವ. ಭೋಜಮ್ಮನವರೇ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ಕೇಳಿದ್ರೆ 70 ವರ್ಷ ವಯಸ್ಸಿನ ಶನಿವಾರ ಸಂತೆ ಹತ್ತಿರ ಇರುವ ಕಳಲೆಯ ಕೆಜಿ ರಾಮಚಂದ್ರ ಅವರ ಪತ್ನಿ ಭೋಜಮ್ಮ ಅವರ ಅನಿಸಿಕೆಗಳು ಅನುಭವಗಳನ್ನ ಆಲಿಸಿಕೊಂಡ್ರಿ. ಈಗಲೂ ಆಸಕ್ತಿಯಿಂದ ಅವರು ತಮ್ಮ ಮನೆ ಕೆಲಸಗಳನ್ನಲ್ದಲ್ಲೇ ಹಿತ್ತಲ ಕೆಲಸ, ತರಕಾರಿ ಬೆಳೆಸೋದು, ಮತ್ತಿನ್ನು ಕೊಟ್ಟಿಗೆ ಕೆಲಸ, ಬೇರೆ ಬೇರೆದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ರೆ, ಲವಲವಿಕೆಯಿಂದ ಜೀವನ ಮಾಡ್ತಿದ್ದಾರೆ. ಹೀಗೆ ಹಳ್ಳಿಗಳಲ್ಲಿ 70-80 ಆಗಿದ್ರೂ ಜೀವನದ ಬಗ್ಗೆ ಉಲ್ಲಾಸವಾಗಿ ಕೆಲಸಗಳನ್ನು ಸ್ವೀಕರಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಜನ ತಮ್ಮ ದಾರಿಗಳನ್ನು ಅರ್ಥಪೂರ್ಣವಾಗಿ ತುಳಿತಿದ್ದಾರೆ. ಕೃಷಿಯಲ್ಲಿ ದಿನನಿತ್ಯ ತುಂಬ ಕೆಲಸಗಳಿರ್ತವೆ, ಅವನ್ನ ಇಷ್ಟಪಟ್ಟು ಮಾಡಿದಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಹಾಗೆ ಆರ್ಥಿಕ ಅಭಿವೃದ್ಧಿಯು ಸಾಗ್ತಾ ಇರುತ್ತೆ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಇನ್ನು ಕೃಷಿ ಮಾಹಿತಿ. ಈಗ ಕೇಳುವ ಕೃಷಿ ಮಾಹಿತಿ. ಕೇಳುಗರೆ, ರೈತ ಬಂಧುವರೇ, ಮಳೆ ಬರುವ ದಿನಗಳಲ್ಲಿ ಭೂಮಿಗೆ, ಬೆಳೆಗಳಿಗೆ ಮತ್ತು ಜೀವಿಗಳಿಗೆ ಒಂದು ರೀತಿಯ ಉಲ್ಲಾಸದ ವಾತಾವರಣ. ಮಳೆ ನೀರಿನಲ್ಲಿ ಆ ರೀತಿಯ ವಿಶೇಷತೆ ಇದೆ. ಮಳೆ ನೀರಿನಲ್ಲಿ ಹಾನಿಕಾರಕವಾದ ಲವಣಾಂಶಗಳು ಇರೋದಿಲ್ಲ. ಮಳೆ ನೀರು ಎಷ್ಟು ಹಿತವಾದದ್ದು, ಎಷ್ಟು ಶುದ್ಧವಾದದ್ದು, ಮೃದುವಾದದ್ದು, ಕುಡಿಲಿಕ್ಕೆ, ಅಡಿಗೆಗೆ, ಸ್ನಾನಕ್ಕೆ, ಬಟ್ಟೆ ಶುಚಿಗೆ, ಇಷ್ಟೇ ಅಲ್ಲದಲ್ಲೇ ನಮ್ಮ ಕೃಷಿಗಂತೂ ಹೇಳಿ ಮಾಡಿಸಿದ ನೀರು. ಪ್ರತಿ ಮಳೆಗೂ ಬೆಳೆ ಎಷ್ಟು ಪುಷ್ಕಳವಾಗಿ ಆನಂದದಾಯಕವಾಗಿ ಬೆಳೀತದಲ್ವಾ, ಹಾಗೆ ಒಂದೊಂದು ಮಳೆಗೂ ಆ ಬೆಳೆಯಲ್ಲಾಗುವ ಪರಿವರ್ತನೆಗಳು, ಮಣ್ಣಿನಲ್ಲಿ ಕಾಣುವ ವಿಶೇಷ ಅಂಶಗಳನ್ನು ತೀಕ್ಷ್ಣವಾಗಿ ಗಮನಿಸ್ತಾ ಹೋದ್ರೆ ಖುಷಿ ಅನಿಸುತ್ತೆ. ಮಳೆ ನೀರು ಬೆಳೆಗಳಿಗೆ, ಪ್ರಾಣಿಗಳಿಗೆ, ಜೀವಿಗಳಿಗೆ ಆರೋಗ್ಯಕರವಾದದ್ದು. ಮಳೆ ಬರುವಾಗ ಮನೆ ಮೇಲ್ಗಡೆ ಬೀಳುವ ಮಳೆ ನೀರನ್ನು ಅಚ್ಚುಕಟ್ಟಾಗಿ ಸಂರಕ್ಷಣೆ ಮಾಡಿಕೊಂಡ್ರೆ ನಿಮಗೆ ಸುಲಭವಾಗಿ ಶುದ್ಧವಾದ ನೀರು ಸಿಗುತ್ತೆ. ನದಿಗಿಂತ, ಹೊಳೆಗಿಂತ ನಿಮ್ಮ ಮನೆಯ ಮೇಲ್ಗಡೆ ಬೀಳುವ ಮಳೆ ನೀರಿದೆಯಲ್ಲ, ಅದು ಉತ್ತಮ ಗುಣಮಟ್ಟದ್ದು ಅಂತ ಅಂದ್ಕೊಂಡು ಹೇಳಲೇಬೇಕು. ಯಾಕಂದರೆ ನಿಮ್ಮ ಮನೆಯ ಮೇಲ್ಗಡೆ

ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ಕೃಷಿ ಪರಿಸರ ಬದುಕು ಕುರಿತ ಮಾಹಿತಿಯೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಬರಸಾತ್ ಕೆ ಮೌಸಮ್ ಮೇ ಲ್ಯಾಂಡ್ ಸ್ಲೈಡ್ ಜರೂರ್ ಹೋತಾ ಹೈ ಕ್ಯಾ? ಪಹಾಡೋ ಪರ್ ಮಿಟ್ಟಿ ಕಿ ಮಜಬೂತ್ ಪಕಡ ನಹೀ ಹೋನೆ ಸೇ ಹೀ ನಾ ಬಾರಿಸ್ ಮೇ ಲ್ಯಾಂಡ್ ಸ್ಲೈಡ್ ಕಾ ಖತರಾ ಬಢ್ತಾ ಹೈ. ತೋ ಇಸ್ಮೇ ಗಲತಿ ಕಿಸ್ಕಿ ಹೈ ಕಾಕಾ? ಹಮಾರಿ ಗಲತಿ. ಕೈಸೆ? ಜೆಸೆ ಪೇಡ್ ನಾ ಲಗಾನಾ ಔರ್ ಪೇಡೋ ಕಿ ಕಟಾಯಿ, ಗಲತ್ ಖೇತಿ ಕರನಾ, ಲಾಪರವಾಹಿ ಸೇ ಕೂಡಾ ಕರ್ಕಟ್ ಫೇಂಕ್ ದೇನಾ ಜಿಸ್ಸೆ ಪಾನಿ ಕಿ ನಿಕಾಸಿ ಕಾ ರುಕ್ ಜಾನಾ. ಐಸೀ ಗಲ್ತಿಯಾಂ ಕಭಿ ನಹೀ ಕರೋ. ಔರ್ ಲ್ಯಾಂಡ್ ಸ್ಲೈಡ್ ಸೇ ಬಚೋ. ಬಿಲ್ಕುಲ್. ಆಪ್ಕೆ ಹಿತ್ ಮೇ ತತ್ಪರ್ NDMA, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ದ್ವಾರಾ ಜನಹಿತ್ ಮೇ ಜಾರಿ. Breathe like a lion.

ಗ್ರಂಥಾಲಯ ಹಾಗೂ ಬ್ರೌಸಿಂಗ್ ಕೇಂದ್ರಿತ ಗ್ರಂಥಾಲಯ, ವಿದ್ಯಾರ್ಥಿ ವೇತನ ಸೌಲಭ್ಯ, ಪಠ್ಯದೊಂದಿಗೆ ಎಲ್ಲಾ ಪಠ್ಯೇತರ ವಿಷಯಗಳಿಗೆ ಆದ್ಯತೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ದೂರದಿಂದ ಬರುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ. ದಾಖಲಾತಿಗಾಗಿ ಸಂಪರ್ಕಿಸಿ 08257230331 ಅಥವಾ 8762540751. ಟಾಟಾ ಉತ್ಪನ್ನಗಳ ಎಲ್ಲಾ ಮಾದರಿಯ ಪ್ಯಾಸೆಂಜರ್ ಕಾರ್ಗಳ ಬುಕಿಂಗ್ ಆಗಿ ಕೂಡಲೇ ಸಂಪರ್ಕಿಸಿ ಅರಸ್ ಕಾರ್ ಮಡಿಕೇರಿ ಹಾಗೂ ಕುಣಿಗೊಪ್ಪ. ಬುಕಿಂಗ್ ಹಾಗೂ ವಿವರಗಳಿಗೆ ಕಾಲ್ ಮಾಡಿ ಮಾದೇಟಿದ ಅಯ್ಯಪ್ಪ 9611300888. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ. ಸುಳ್ಯದ ಕೆಬಿಜಿ ಕಾನೂನು ಮಹಾವಿದ್ಯಾಲಯ, ಇಲ್ಲಿ LLB 5 ವರ್ಷ ಮತ್ತು 3 ವರ್ಷಗಳ ಪದವಿ ಕೋರ್ಸ್ಗೆ 2021-22 ಸಾಲಿಗೆ ದಾಖಲಾತಿ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷದ LLB ಪದವಿ ಕೋರ್ಸ್ಗೆ ಸೇರ್ಪಡೆಗೊಳ್ಳಲು PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆಯಾಗಿರಬೇಕು. 3 ವರ್ಷಗಳ LLB ಪದವಿ ಕೋರ್ಸ್ಗೆ ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ತೇರ್ಗಡೆಯಾಗಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯ ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಣಕೀಕೃತ ಗ್ರಂಥಾಲಯ, ಅಣಕು ನ್ಯಾಯಾಲಯ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವಿರುತ್ತದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9880865883 ಅಥವಾ 08257230603. ಅಲ್ಲರಿ, ಮಗಳದು 10th ಮುಗಿತು, ನೆಕ್ಸ್ಟ್ PUC ಅಡ್ಮಿಷನ್ ಎಲ್ಲಿ ಮಾಡೋದು ಅಂತ ಡಿಸೈಡ್ ಮಾಡಿದ್ರಾ? ವಿರಾಜಪೇಟೆ ಅರಮೇರಿಯಲ್ಲಿರೋ SMSPU ಕಾಲೇಜ್ಗೆ ಸೇರ್ಸೋಣ. ಅಲ್ಲಿ ಇಂಟಿಗ್ರೇಟೆಡ್ PUC ಕಾಮರ್ಸ್ ಹಾಗೂ ಸೈನ್ಸ್ ತರಗತಿಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಕಾಲೇಜ್ ಬಸ್ ಫೆಸಿಲಿಟಿ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಒಳ್ಳೆ ಎಜುಕೇಶನ್ ಜೊತೆಗೆ CET, JEE, NEET, CA, CS, ಕ್ಲಾಟ್ ಕೋಚಿಂಗ್ ಕೂಡ ಕೊಡ್ತಾರೆ. ಸಂಪರ್ಕಿಸಿ SMSPU ಕಾಲೇಜ್, ಮೈಸೂರಿನ ಕೆಲೆಡೋಸ್ಕೋಪ್, ಇಲ್ಲಿನ ಅಕಾಡೆಮಿ ಮತ್ತು ಮ್ಯಾನೇಜ್ಮೆಂಟ್ ಪಾರ್ಟ್ನರ್ ಅರಮೇರಿ ವಿರಾಜಪೇಟೆ. ಮಾಹಿತಿಗಾಗಿ ಕಾಲ್ ಮಾಡಿ 888-44-92345. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ, ವಿರಾಜಪೇಟೆ. ಸುಂದರ ವಿನ್ಯಾಸಗಳಿಂದ ಕೂಡಿದ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಮೇಳ ಮಡಿಕೇರಿ ಹಾಗೂ ಗೋಣಿಕೊಪ್ಪದ ಮುಳಿಯಾ ಜುವೆಲ್ಸ್ ನಲ್ಲಿ ಇದೆ. July 26 August 6 ಈ ಮೇಳದಲ್ಲಿ ಕೊಕ್ಕೆತಾತಿ, ಪತ್ತಾಕ್, ಜೋಮಾಲೆ, ಬೀಚಕತ್ತಿ, ಪೌಂಚಿ ನೆಕ್ಲೆಸ್, ಗುಂಡುಸರ ನಿಮ್ಮ ಮನಸ್ಸಿಗೊಪ್ಪುವ ವಿನ್ಯಾಸದಲ್ಲಿ. ಖರೀದಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಕುಶಾಲನಗರದ KMT ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ನಡೆಸಲ್ಪಡುತ್ತಿರುವ ವಿಸ್ಡಮ್ PU ಕಾಲೇಜ್, KMT ಹೈಯರ್ ಸೆಕೆಂಡರಿ ಸ್ಕೂಲ್, KMT ಪ್ರೈಮರಿ ಸ್ಕೂಲ್, KMT ಕಿಂಡರ್ ಗಾರ್ಡನ್ ನಲ್ಲಿ 2021-22 ಸಾಲಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಅಲ್ಲದೆ ಇಲ್ಲಿ CA ಫೌಂಡೇಶನ್, CET, NEET ಪ್ರವೇಶ ಪರೀಕ್ಷೆಗಳಿಗೆ ನುರಿತ ಪ್ರಾಧ್ಯಾಪಕರಿಂದ ತರಬೇತಿ, ಸುತ್ತಮುತ್ತಲಿನ ಗ್ರಾಮಗಳಿಂದ ಶಾಲಾ ವಾಹನದ ವ್ಯವಸ್ಥೆ, ಆರೋಗ್ಯಕರ ಆಹಾರ, ಶಿಸ್ತುಬದ್ಧ ನಿರ್ವಹಣೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಕಿಂಡರ್ ಗಾರ್ಡನ್ ನಿಂದ PU ವರೆಗಿನ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ KMT ಗ್ರೂಪ್ ಆಫ್ ಎಜುಕೇಶನ್, ಗಂಧದ ಕೋಟೆ, ಕುಶಾಲನಗರ. ಕಾಲ್ 8296493430. ನಾಪೋಕ್ಲುವಿನ MP ಸ್ಟೋರ್ನಲ್ಲಿ ಆಷಾಢ ಮೆಗಾ ಸೇಲ್, ಬೆಲ್ಲದ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್, ಎಲ್ಲಾ ಖರೀದಿಯ ಮೇಲೆ 5-20% ಡಿಸ್ಕೌಂಟ್. MP ಸ್ಟೋರ್, ಬ್ರಹ್ಮಗಿರಿ ಕಾಂಪ್ಲೆಕ್ಸ್, ನಿಯರ್ ಬಸ್ ಸ್ಟ್ಯಾಂಡ್, ನಾಪೋಕ್ಲು. ಆತ್ಮೀಯ ಪ್ರಯಾಣಿಕರೇ, ಕೊರೋನಾ ನಿರ್ಬಂಧಗಳಿಂದಾಗಿ ಇದುವರೆಗೆ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದ್ದ ಶ್ರೀ ಭಗಂಡೇಶ್ವರ ಬಸ್ನ ಎಲ್ಲಾ ಮಾರ್ಗದ ಸೇವೆ ಇದೇ August 1 ಎಂದಿನಂತೆ ಪುನರಾರಂಭಗೊಳ್ಳಲಿದೆ. ಮಾರ್ಗದ ಎಲ್ಲಾ ಪ್ರಯಾಣಿಕ ಬಂಧುಗಳು ಬಸ್ ಸೇವೆಯನ್ನು ಪಡೆದುಕೊಳ್ಳಬೇಕಾಗಿ ಶ್ರೀ ಭಗಂಡೇಶ್ವರ ಬಸ್ನ ಮಾಲೀಕರು ವಿನಂತಿಸಿಕೊಂಡಿದ್ದಾರೆ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಸಮಯ 7:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, CIT, ಪೊನ್ನಪೇಟೆ. ಕೂರ್ಗ್ ಇನ್ಸ್ಟಿಟ್ಯೂಟ್